ಇವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂದ್ರೆ ಶಿರ್ಸಿಯಲ್ಲಿ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಹುಮಹಡಿ ಬೆಳೆ ಪದ್ಧತಿ ಹಂಗಂದ್ರೆ ಏನು, ಯಾವ್ಯಾವ ರೀತಿಯಾಗಿ ಅಳವಡಿಸ್ಕೋಬೇಕು, ಆಯ್ಕೆ ಸಂದರ್ಭದೊಳಗೆ ಅಂದ್ರೆ ಬೆಳೆಗಳ ಆಯ್ಕೆ ಸಂದರ್ಭದೊಳಗೆ ಏನೇನು ಗಮನಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ನಮ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಶಿವಶಂಕರ್ ಮೂರ್ತಿ ಅವರು. ನಮಸ್ಕಾರ ಸರ್. ಬಹು ಮಹಡಿ ಬೆಳೆ ಪದ್ಧತಿ ಅಂತೀವಲ್ಲ, ಏನು ಹಂಗಂದ್ರೆ? ಸರ್, ಬಹು ಮಹಡಿ ಬೆಳೆ ಪದ್ಧತಿ ಅಂದರೆ ಏನೂ ಅಲ್ಲ, ಅದು ಒಂಥರ ಮಿಶ್ರ ಬೆಳೆ ಪದ್ಧತಿ ಅಂತ ಹೇಳ್ತೀವಿ, ಅಥವಾ ಇದು ಒಂಥರ ಅಂತರ ಬೆಳೆ ಪದ್ಧತಿ ಅಂತ ನಾವು ಕರಿತೀವಿ. ಆದರೆ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಬೇರೆ ಬೇರೆ ಎತ್ತರದ ಬೆಳೆಗಳನ್ನು ಬೇರೆ ಬೇರೆ ಬೆಳೆಗಳನ್ನು ಒಂದೇ ಜಾಗದಲ್ಲಿ ಒಂದೇ ಕಾಲದಲ್ಲಿ ಬೆಳೀತಕ್ಕಂತಹ ಪದ್ಧತಿಗೆ ನಾವು ಬಹು ಅಂತಸ್ತು ಬೆಳೆ ಪದ್ಧತಿ ಅಂತ ನಾವು ಕರಿತೀವಿ. ಇದು ಈ ಪದ ಬಹುಶಃ ಹೆಚ್ಚಾಗಿ ತೋಟಗಾರಿಕಾ ಬೆಳೆಗಳಿಗೆ ಹೆಚ್ಚು ಸೂಕ್ತ, ಅಥವಾ ನಾವು ತೋಟದ ಬೆಳೆಗಳಲ್ಲಿ ಇದನ್ನು ಹೆಚ್ಚಾಗಿ ನಾವು ಈ ಪದ್ಧತಿಯನ್ನು ಬಳಸ್ತೀವಿ. ಹಾಗಾಗಿ ಇಲ್ಲಿ ಬೇರೆ ಬೇರೆ ವೈವಿಧ್ಯಮಯವಾದಂತಹ ಬೆಳೆಗಳು ಇರ್ತವೆ. ನಾವು ಈ ಪದ್ಧತಿಯನ್ನು ಆಯ್ಕೆ ಮಾಡ್ಕೋಬೇಕಾದಾಗ ಏನೇನು ಗಮನಿಸಬೇಕು, ಈ ಬೆಳೆಯನ್ನು ಈ ರೀತಿಯಾಗಿ ನಾವು ಬೆಳಿಬೇಕು, ಬಹು ಮಾಡಿ ಪದ್ಧತಿಯೊಳಗೆ ಬೆಳಿಬೇಕು ಅಂದಾಗ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ರೈತರಲ್ಲಿ ಕನ್ಫ್ಯೂಷನ್ ಅಥವಾ ಗೊಂದಲ ಬರ್ತಕ್ಕಂಥದ್ದು ಇಂಥ ವಿಷಯದಲ್ಲಿ ಅಂದರೆ, ನಮ್ಮ ಜಮೀನಿಗೆ ಯಾವ ಬೆಳೆ ಸೂಕ್ತ, ಯಾವ ಬೆಳೆ ಪದ್ಧತಿಗಳನ್ನು ಅನುಸರಿಸಬೇಕು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲ ರೈತರಿಗೂ ಬರ್ತಕ್ಕಂಥ ಪ್ರಶ್ನೆ. ನಾವು ನಮ್ಮ ಪ್ರದೇಶವನ್ನು ಗಮನಿಸ್ಕೊಂಡಾಗ ಅಥವಾ ಉತ್ತರ ಕನ್ನಡ ಜಿಲ್ಲೆಯನ್ನು ನಾವು ತಗೊಂಡಾಗ ಇಲ್ಲಿ ಹೆಚ್ಚಾಗಿ ಮಳೆ ಬರ್ತಕ್ಕಂಥದ್ದು ನಾವು ಕಾಣಿಸ್ತೀವಿ. ಜೊತೆಗೆ ಹೆಚ್ಚಾಗಿ ಇದರಲ್ಲಿ ಗಾಳಿಯ ಆರ್ದ್ರತೆ ಅಥವಾ ರಿಲೇಟಿವ್ ಹ್ಯುಮಿಡಿಟಿ ಅಂತ ಕರಿತೀವಿ. ಅದರ ಜೊತೆಗೆ ಇನ್ನೊಂದು ವಿಷಯ ಅಂದರೆ, ಇಲ್ಲಿ ಸಿಗ್ತಕ್ಕಂತಹ ಸೂರ್ಯ ಶಕ್ತಿ ಅಂದರೆ ಸೋಲಾರ್ ಎನರ್ಜಿನ ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಅಂದರೆ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂದರೆ ಎತ್ತರದ ಬೆಳೆಗಳು ಯಾವಾಗಲೂ ಕೂಡ ಹೆಚ್ಚು ಬೆಳಕನ್ನು ಕೇಳ್ತಕ್ಕಂಥ ಮತ್ತು ಹೆಚ್ಚು ಬಾಷ್ಪೀಕರಣ ಅಥವಾ ಆಪರೇಷನ್ ಇರ್ತಕ್ಕಂಥ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಕೆಳಗಡೆ ಬೆಳೆಗಳು ಯಾವಾಗಲೂ ಕಡಿಮೆ ಎತ್ತರದ ಮತ್ತು ಗಾಳಿಯ ಆರ್ದ್ರತೆಯನ್ನು ಹೆಚ್ಚಾಗಿ ಬಯಸ್ತಕ್ಕಂಥ ಬೆಳೆಗಳು. ಇನ್ನೂ ಮುಂದಾಗಿ ಕೆಳಗಡೆ ಬರ್ತಕ್ಕಂಥ ಬೆಳೆಗಳು ಯಾವಾಗಲೂ ಕೂಡ ನೆರಳನ್ನು ಬಯಸುವ ಅಥವಾ ನೆರಳಿಗೆ ಹೊಂದ್ಕೊಳ್ತಕ್ಕಂಥ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ಮೂರು ನಾಲ್ಕು ತರದ ಪದ್ಧತಿಗಳು ಅಲ್ವ? ಹೌದೌದು. ಅಂದ್ರೆ ಒಂದೇ ಜಾಗದಲ್ಲಿ ಎರಡು ಅಥವಾ ಹೆಚ್ಚಾಗಿ ಬೆಳೆಗಳನ್ನ ಬೆಳೀತಕ್ಕಂಥದ್ದು ಅಂದ್ರೆ, ಯಾವಾಗಲೂ ಹೈಟ್ ಇರ್ತಕ್ಕಂಥ ಬೆಳೆಗಳು, ಲೈಟ್ನ ಜಾಸ್ತಿ ಕೇಳ್ತಕ್ಕಂಥ ಬೆಳೆಗಳಿರ್ಬೇಕು, ಬಾಷ್ಪೀಕರಣ ಜಾಸ್ತಿ ಇರ್ತಕ್ಕಂಥ ಬೆಳೆಗಳಿರ್ಬೇಕು. ಕೆಳಗಡೆ ಇರತಕ್ಕಂಥದ್ದು ಅದಕ್ಕೆ ವಿರುದ್ಧವಾಗಿ ನೆರಳನ್ನ ಬಯಸುವ ಅಥವಾ ಅದನ್ನು ತಡ್ಕೊಳ್ತಕ್ಕಂಥ ಬೆಳೆಗಳನ್ನ ನಾವು ಬೆಳಿಬೇಕಾಗ್ತದೆ. ಅದು ಮುಂದಿರೋದಾಗಿ ಆರ್ದ್ರತೆ ತಡ್ಕೊಳತಕ್ಕಂಥ ಬೆಳೆಗಳು ಇರಬೇಕು. ಇಲ್ಲಿ ನಮ್ಮ ಒಟ್ಟಾರೆ ನಮ್ಮ ಉದ್ದೇಶ ಏನಿರುತ್ತೆ ಅಂತಂದ್ರೆ, ಸೂರ್ಯನ ಬೆಳಕನ್ನ ಚೆನ್ನಾಗಿ ಬಳಕೆ ಮಾಡ್ತಕ್ಕಂಥದ್ದು, ಇರತಕ್ಕಂಥ ಜಾಗವನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು, ಅಂದರೆ ಹೆಚ್ಚಿನ ಸಾಂದ್ರತೆಯನ್ನ ಪದ್ಧತಿಯನ್ನು ಅಳವಡಿಸ್ಕೊಂಡು ಬೆಳೆಯನ್ನ ಜಾಸ್ತಿ ತಗೊಂಡು ಆದಾಯವನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ. ಈಗ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ತರದ ಬೆಳೆಗಳು, ಅಡಿಕೆ ಇರುತ್ತೆ, ತೆಂಗಿರುತ್ತೆ, ಕೆಲವೊಂದು ಕಡೆ ಮಾವಿರುತ್ತೆ, ಸಪೋಟ ಇರುತ್ತೆ, ಇನ್ನು ಪೇರ್ಲ ಇರುತ್ತೆ, ಇಂಥವೆಲ್ಲ ಬೆಳೆಗಳು ಇರ್ತವೆ. ಹಾಗಾಗಿ ಆಯಾ ಪ್ರದೇಶದ ಬೆಳೆಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡು ಇಂಥವೆಲ್ಲ ಆಯ್ಕೆ ಮಾಡ್ಕೊಳ್ತು ಹೇಗೆ? ಹೌದು, ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆ ತಗೊಂಡ್ರೆ ಇಲ್ಲಿ ಮೂರು ತರದ ನಾವು ವಲಯವನ್ನ ನಾವು ಕಾಣ್ತೀವಿ. ಒಂದು ಗುಡ್ಡಗಾಡು ಪ್ರದೇಶ, ಇನ್ನೊಂದು ಕರಾವಳಿ ಪ್ರದೇಶ, ಇನ್ನೊಂದು ಅರೆ ಮಲೆನಾಡು ಪ್ರದೇಶ ಅಂತ ನಾವು ಕರಿತೀವಿ. ಆದ್ರೆ ಹೆಚ್ಚಾಗಿ ನಾವು ಬೆಳೆ ಬಹು ಅಂತಸ್ತಿ ಬೆಳೆ ಪದ್ಧತಿಯನ್ನು ನೋಡ್ತಕ್ಕಂಥದ್ದು ಗುಡ್ಡಗಾಡು ಪ್ರದೇಶ ವಲಯ 9 ಮತ್ತು ಕರಾವಳಿ ಪ್ರದೇಶ ವಲಯ 10 ಅನ್ನ ಕರಿತೀವಿ. ವಲಯ 9 ಗುಡ್ಡಗಾಡು ಪ್ರದೇಶದಲ್ಲಿ ಅಂದ್ರೆ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಈ ತಾಲೂಕುಗಳನ್ನು ತಗೊಂಡಾಗ ಇಲ್ಲಿ ಅಡಿಕೆ ಪ್ರಧಾನವಾದಂತಹ ಬೆಳೆ. ಇನ್ನು ಕರಾವಳಿ ಭಾಗಕ್ಕೆ ಹೋದ್ರೆ ಪ್ರಧಾನವಾದಂತಹ ಬೆಳೆ ಅಂದ್ರೆ ತೆಂಗು. ಅಂದ್ರೆ ವಾತಾವರಣ ತಕ್ಕಂತೆ ಬೆಳೆಗಳನ್ನ ಪ್ರಮುಖ ಅಥವಾ ಮುಖ್ಯ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಅದಕ್ಕೆ ಪೂರಕವಾಗಿ ಇತರೆ ಬೆಳೆಗಳನ್ನ ನಾವು ಒಂದೇ ಜಾಗದಲ್ಲಿ ಅಳವಡಿಸ್ತಕ್ಕಂಥದ್ದು. ಅಂದ್ರೆ ನಮ್ಮಲ್ಲಿ ಇರತಕ್ಕಂತಹ ಈ ಪುಟ್ ಪುಟ್ ಜಮೀನಿನಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಇನ್ಕಮ್ ಜಾಸ್ತಿ ಮಾಡ್ಬೇಕು. ಅಂದ್ರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಎಕರೆಗೆ ಅಥವಾ ಪ್ರತಿ ಚದುರ ಮೀಟರ್ಗೆ 200 ರೂಪಾಯಿ ನಂಗೆ ಆದಾಯವನ್ನ ಗಳಿಸ್ಬೇಕು. ಸೊ ಆತರ ತಗೊಂಡಾಗ ನಮ್ಮ ಒಂದು ಎಕರೆ ಜಮೀನಲ್ಲಿ ಸುಮಾರು 5-8 ಲಕ್ಷ ರೂಪಾಯಿ ಹಣವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದು ಹೇಗೆ ಅಂತಂದ್ರೆ ಬಹು ಅಂತಸ್ತು ಬೆಳೆಗಳ ಮುಖಾಂತರ. ಈಗ ಅಡಿಕೆಯಲ್ಲಿ ಮತ್ತು ತೆಂಗಿನೊಳಗ ಒಳ ಬೆಳೆಗಳಾಗಿ ಅಥವಾ ಅಂತರ್ ಬೆಳೆಗಳಾಗಿ ಎಂತೆಂಥ ಬೆಳೆಗಳು ಬರಬಹುದು? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಒಂದೊಂದು ತಾಲೂಕು ಕೂಡ, ಒಂದೊಂದು ವಲಯ ಕೂಡ ಇಂತಿಂಥ ಬೆಳೆಗಳು ಅಂತ ಆಗಿರ್ತದೆ. ಆದರೆ ಬಹುತೇಕ ರೈತರು ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ, ಉದಾಹರಣೆಗೆ ಅಡಿಕೆ ತಗೊಳ್ಳಿ, ತುಂಬಾ 8-10 ಬೆಳೆ ತಗೊಳಕ್ಕೆ ಹೋಗ್ಬಿಡ್ತಾರೆ. ತುಂಬಾ ಬೆಳೆಗಳನ್ನ ಹಾಕೊಂಡಾಗ ಬೆಳೆಗಳಲ್ಲೇ ಕಾಂಪಿಟೇಷನ್ ಸ್ಪರ್ಧೆಗಳಾಗಿ ಇಳುವರಿ ಕಡಿಮೆಯಾಗಿ ಅಥವಾ ರೋಗಗಳು ಕೀಟಗಳು ಕೂಡ ಜಾಸ್ತಿ ಸಂಭವ ಇರ್ತದೆ. ಜೊತೆಗೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಸೊ ಹಂಗಾಗಿ ರೈತರು ಇಲ್ಲಿ ವಿಚಾರ ಮಾಡ್ಬೇಕಾದಂತಹದ್ದು ಅಂತಂದ್ರೆ, ಹೆಚ್ಚಿನ ಬೆಳೆಗಳನ್ನ ಆಗ್ದನೆ ಕೇವಲ 2-3 ಹಾಕಿ ಅದನ್ನ ಚೆನ್ನಾಗಿ ಪೋಷಣೆ ಮಾಡಿದ್ರೆ ಬೆಳೆ ತಗಲಿಕ್ಕೆ ಬಹಳ ಅನುಕೂಲ. ಈ ಉದಾಹರಣೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅಡಿಕೆ ತಗೊಂಡ್ರೆ ಅಡಿಕೆಯಲ್ಲಿ ಪ್ರಮುಖವಾಗಿ ಉಪ ಬೆಳೆ ಅಂತಂದ್ರೆ ಕಾಳುಮೆಣಸು. ಕಾಳುಮೆಣಸು ಒಂದೇ ಬೆಳೆನ ನೀವು ಅಡಿಕೆ ಜೊತೆ ಮಾಡ್ಕೊಂಡ್ರೆ ಕಡಿಮೆ ಅಂದ್ರೆ ನೀವು 5 ಲಕ್ಷ ರೂಪಾಯಿ ಇನ್ಕಮ್ ಮಾಡಬಹುದು. ಈ ಉದಾಹರಣೆ ನಾನು ಹೇಳಿಬಿಡ್ತೀನಿ. ನಾನು ಈಗ ಅಡಿಕೆ 1 ಎಕರೆಗೆ ಒಂದು 10 ಕ್ವಿಂಟಲ್ ಬಂದ್ರೆ ನಿಮ್ಗೆ 2 ಲಕ್ಷ ರೂಪಾಯಿ ಅದೇ ಬರ್ತೈತ್ರಿ. ಅದೇ ಕಾಳುಮೆಣಸು ನೀವು ಉಪ ಬೆಳೆ ತಗೊಂಡಾಗ ಅದರಲ್ಲಿ ಕಡಿಮೆ ನೀವು 5 ಲಕ್ಷ ರೂಪಾಯಿ ತೊಳಬಹುದು. ಅಂದ್ರೆ 500 ಬಳ್ಳಿ ಇಟ್ಟರು ಕೂಡ ಅದರಲ್ಲಿ 1 ಕೆಜಿ ಬಂದ್ರು ಕೂಡ 5 ಕ್ವಿಂಟಲ್ ಕಾಳುಮೆಣಸು ಬಂತು. ಸೊ ಹಂಗಾಗಿ ರೈತರು ಹೆಚ್ಚಾಗಿ ಜಾಸ್ತಿ ಬೆಳೆಗಳನ್ನ ಹಾಕುವ ಬದಲು 2 ಅಥವಾ 3 ಬೆಳೆಗಳು ಅಂದ್ರೆ ಅಡಿಕೆ ಜೊತೆ ಕಾಳುಮೆಣಸು ಚೆನ್ನಾಗಿ ಬರ್ತದೆ, ಅದನ್ನ ಚೆನ್ನಾಗಿ ಮಾಡಬೇಕು. ಅದಕ್ಕೆ ಪೂರಕವಾಗಿ ಬಾಳೆ ಬೆಳೆನ ಹಾಕಬಹುದು, ಅಥವಾ ಕೆಲವು ಪ್ರದೇಶದಲ್ಲಿ ಏಲಕ್ಕಿನೂ ಕೂಡ ತುಂಬಾ ಚೆನ್ನಾಗಿ ಬರ್ತದೆ ಮತ್ತೆ ಲಾಭದಾಯಕನೂ ಕೂಡ ಹೌದು. ಇನ್ನು ಕೆಲವು ಕಡೆ ಶುಂಠಿನ ನಾವು ಚೆನ್ನಾಗಿ ತಗೊಳ್ಬಹುದು, ಶುಂಠಿ ಬೆಳೆ ಕೂಡ ವಾಣಿಜ್ಯ ಬೆಳೆ. ಸೊ ಹಂಗಾಗಿ ರೈತರು ಅಡಿಕೆ ಕಾಳುಮೆಣಸು ಏಲಕ್ಕಿ, ಅಡಿಕೆ ಕಾಳುಮೆಣಸು ಬಾಳೆ, ಅಡಿಕೆ ಕಾಳುಮೆಣಸು ಶುಂಠಿ, ಅಡಿಕೆ ಕಾಳುಮೆಣಸು ಜಾಯಿಕಾಯಿ, ಕೋಕೋ ಕೋಕೋನು ಕೂಡ ಬೆಳಿಬಹುದು. ಅಂದ್ರೆ ಈ ರೀತಿ ಕಾಂಬಿನೇಷನ್ ಇದ್ದಾಗ ನಮಗೆ ಸರಿ ಹೋಗುತ್ತೆ. ಇನ್ನು ಕೆಲವೊಂದಿಷ್ಟು ರೈತರು ಬಳ್ಳಿ ತರಕಾರಿನೂ ಕೂಡ ಹಾಕಬಹುದು, ಎಷ್ಟು ಬರುತ್ತೋ ಬರಲಿ, ನಮ್ಗೆ ಏನ್ ಹಾಕೋದು, ಒಂದ್ ಮುಟ್ಗಿ ಬೀಜ ಹಾಕ್ತಿವಿ ಅದೇನ್ ದೊಡ್ಡದು ಅಂತೇಳಿ ಅಂತಾರೆ. ಅದನ್ನು ಸರಿನಾ ಅಲ್ಲ, ಅದು ಮುಚ್ಚಿಗೆಯಾಗಿ ಕೆಲಸ ಮಾಡುತ್ತೆ, ಅಲ್ಲಿ ಒಂದು ಪರ್ಯಾಯವರಣ ನಿರ್ಮಾಣ ಆಗುತ್ತೆ, ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಗೆ ಅನುಕೂಲ ಮಾಡಿಕೊಡುತ್ತೆ. ಇದೆಲ್ಲ ಖಂಡಿತ ರೈತರಿಗೆ ನಿರಂತರವಾಗಿ ಆದಾಯ ಸಿಗಬೇಕು, ವರ್ಷ ಪೂರ್ತಿ ಆದಾಯ ಸಿಗಬೇಕು, ವರ್ಷ ಪೂರ್ತಿ ಕೆಲಸ ಸಿಗಬೇಕು ಅಂತಂದ್ರೆ ನಾವು ಬೇರೆ ಬೇರೆ ಬೆಳೆಗಳನ್ನ ಬೆಳೆಯುವುದರಲ್ಲಿ ತರಕಾರಿ ಬೆಳೆಯನ್ನು ಕೂಡ ಒಂದು ಪ್ರಮುಖವಾದಂತಹ ಬೆಳೆ. ಅಂದ್ರೆ ರೈತರಿಗೆ ನಿರಂತರವಾಗಿ ದುಡ್ಡು ಸಿಗಬೇಕು ಅಂತಂದ್ರೆ ಮತ್ತೆ ಇರತಕ್ಕಂತಹ ಕೆಳಗಡೆ ಜಾಗವನ್ನ ಮತ್ತೆ ಬೆಳಕನ್ನ ಸದ್ಬಳಕೆ ಮಾಡ್ಕೋಬೇಕು ಅಂದ್ರೆ, ಜೊತೆಗೆ ಕಳೆ ಹತೋಟಿ ಮಾಡಬೇಕು ಅಂದ್ರೆ, ಅಥವಾ ಮಣ್ಣು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಣ್ಣು ಸವಕಳಿ ಜಾಸ್ತಿ. ಸೊ ಈ ಮಣ್ಣಿನ ಸವಕಳಿನ ತಡಿಬೇಕು ಅಂತಂದ್ರೆ ತರಕಾರಿ ಬೆಳೆಗಳು ಅಥವಾ ಒದಿಕೆ ತರಕಾರಿ ಬೆಳೆಗಳು ತುಂಬಾ ಉಪಯೋಗಕಾರಿ. ಜೊತೆಗೆ ರೈತರಿಗೆ ಗ್ರಾಮ ಮಟ್ಟದಲ್ಲಿ ಒಳ್ಳೆಯ ಶುದ್ಧವಾದಂತಹ ತರಕಾರಿಗಳು ಸಿಗಬೇಕು ಅಂತಂದ್ರೆ ತರಕಾರಿ ಬೆಳೆಗಳನ್ನ ತೋಟದ ಬೆಳೆಗಳಲ್ಲಿ ಸೇರಿಸ್ತಕ್ಕಂಥದ್ದು ಒಳ್ಳೆಯ ಪ್ರಮುಖ ಹೆಜ್ಜೆ. ಅದರ ಜೊತೆ ಮೇವಿನ ಬೆಳೆ, ಸುತ್ತುಕಡೆ, ಕೆಲವೊಂದಿಷ್ಟು ಪೂಜೆಕ್ಕೆ ಅವಕ್ಯೂಕ ಹೂವಿನ ಬೆಳೆ, ಮತ್ತೆ ಔಷಧಿಗಾಗಿ ಔಷಧಿ ಸಸ್ಯಗಳ ಬೆಳೆ, ಇವನ್ನು ಕೂಡ ಸ್ವಲ್ಪ ಸ್ವಲ್ಪ ದಂಡಿಗೆ ಹಾಕಲಿ ಅಥವಾ ಏನೋ ಗಿಡ ಬುಡಕ್ಕೆ ಹಾಕಲಿ, ಎಲ್ಲಿ ತಂಪು ಸಿಗುತ್ತೋ ಅಲ್ಲಿ ಹಾಕಲಿ, ಇವನ್ನು ಮಾಡ್ಕೊಳ್ಳೋದು ಒಳ್ಳೇದ. ಖಂಡಿತ ಸತ್ಯ. ಯಾಕಂದ್ರೆ ರೈತ ಅಂತ ತಕ್ಷಣನೇ ಬರೀ ಬೆಳೆ ಅಷ್ಟೇ ಅಲ್ಲ, ರೈತನಿಗೆ ಉಪಕಸಬಾದಂತಹ ಹೈನುಗಾರಿಕೆನೂ ಕೂಡ ಒಂದು. ಅದಕ್ಕೆ ಬೇಕಾಗ್ತಕ್ಕಂಥದ್ದು ಹುಲ್ಲು. ಎಷ್ಟೋ ಕಡೆ ಜನ ರೈತರು ಹುಲ್ಲುಗಳನ್ನು ಯಾರು ಬೆಳೆಸೋದಿಲ್ಲ. ಸೊ ಹಂಗಾಗಿ ಇವತ್ತಿನ ದಿನ ಹೈನುಗಾರಿಕೆ ಲಾಭದಾಯಕ ಆಗ್ತಿಲ್ಲ. ಸೊ ಅಂತಹ ಪರಿಸ್ಥಿತಿಯಲ್ಲಿ ರೈತರು ತೋಟದ ಸುತ್ತ ಅಥವಾ ಬದುಗಳ ಮೇಲೆ ಅಥವಾ ತೋಟದ ಮಧ್ಯೆ ಒಂದು ಸಾಲು ಮೇವಿನ ಬೆಳೆಗಳನ್ನು ಹಾಕೋದ್ರಿಂದ ತಮ್ಮ ದನಕರುಗಳಿಗೆ ಬೇಕಾದಂತಹ ಹುಲ್ಲನ್ನ ಹಸಿಹುಲ್ಲನ್ನ ಅಲ್ಲೇ ಸಿಗುವಂತೆ ಮಾಡ್ಕೊಳ್ಬಹುದು. ಇದು ಕೂಡ ಒಂದು ಒಳ್ಳೆಯ ಉಪಯೋಗದ ಮಾಹಿತಿ ಕೂಡ ರೈತರಿಗೆ. ಈಗ ತೆಂಗಿನ ಬೆಳೆಯಲ್ಲಿ ಏನೇನು ಬೆಳೆಗಳು, ಒಳ ಬೆಳೆಗಳು ಸೂಕ್ತ ಅಂತ? ತೆಂಗು ತಗೊಂಡ್ರೆ ತೆಂಗು ಸಾಮಾನ್ಯವಾಗಿ ಅಗಲವಾಗಿ ನಾಟಿ ಮಾಡ್ತಕ್ಕಂತಹ ಒಂದು ಬೆಳೆ ಅಥವಾ ವೈಡರ್ ಸ್ಪೇಸ್ ಕ್ರಾಪ್ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ ಬೆಳಕು ಜಾಸ್ತಿ ಬರೋದ್ರಿಂದ ಇದರಲ್ಲೂ ಕೂಡ ನಾವು ಹೆಚ್ಚಿನ ಉಪ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯ ಇದೆ. ತೆಂಗು ಜೊತೆಗೆ ಪ್ರಮುಖವಾಗಿ ಕಾಳುಮೆಣಸು, ನಾನು ಹಾವಲ್ಲಿ ಹೇಳಿದಂಗೆ ಕಾಳುಮೆಣಸು ಜೊತೆಗೆ ನಾವು ಈ ವಿಳ್ಯದೆಲೆಯನ್ನು ಕೂಡ ಬೆಳೆಯಬಹುದು. ಅದರ ಜೊತೆಗೆ ಬಾಳೆ ಪ್ರಮುಖವಾದಂತಹ ಬೆಳೆ. ಇನ್ನೂ ಹೆಚ್ಚಾಗಿ ಅರಿಶಿನ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಬರ್ತೈತೆ. ಇದರಲ್ಲಿ ತೆಂಗಿನಲ್ಲಿ ಅಡಿಕೆಗೆ ಹೋಲಿಸ್ಕೊಂಡ್ರೆ ತೆಂಗಿನ ಮಧ್ಯೆ ಅರಿಶಿನ ಬೆಳೆ ತುಂಬಾ ಚೆನ್ನಾಗಿ ಬರ್ತದೆ. ಶುಂಠಿ ಬೆಳೆಬಹುದು, ಜೊತೆಗೆ ಅನಾನಸು ಕೂಡ ಒಳ್ಳೆಯ ಪ್ರಮುಖವಂತಹ ಉಪ ಬೆಳೆ. ಇದರಲ್ಲಿ ಅಲ್ಲಿ ಕೋಕೋ ಅಂತವೆಲ್ಲ ಬೇಡ ಅಂತೀರಿ? ಕೋಕೋನು ಬರ್ತದೆ. ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಕೋಕೋ ಬೆಳೆದಲ್ಲೂ ಅರಿಶಿನ ಚೆನ್ನಾಗಿ ಬರ್ತೈತ್ರಿ. ನಮ್ಮ ಗುಡ್ಡಗಾಡು ಪ್ರದೇಶದಲ್ಲಿ ಕೋಕೋ ಚೆನ್ನಾಗಿ ಬರ್ತದೆ. ಮತ್ ಇನ್ನೊಂದು ಏನ್ ಸಮಸ್ಯೆ ಅಂದ್ರೆ ಕೋಕೋ ಯಾಕೆ ನಾನು ಜಾಸ್ತಿ ಮಾತಾಡ್ತಾ ಇಲ್ಲ ಅಂತಂದ್ರೆ, ಕೋಕೋ ಬೆಳೆ ಅದು ರೋಗವನ್ನ ಜಾಸ್ತಿ ಆಕರ್ಷಣೆ ಮಾಡತಕ್ಕಂತ ಒಂದು ಬೆಳೆ. ಸೊ ಹಂಗಾಗಿ ನಿಮ್ಮ ಮುಖ್ಯ ಬೆಳೆಗಳಂತಹ ಅಡಿಕೆ ಇರ್ಬೋದು, ಕಾಮೆಣಸರು, ಇದಕ್ಕೆ ಹಾನಿ ಮಾಡುವ ಸಂಭವನೂ ಕೂಡ ಐತೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದಾಗ ತೋಟದ ಬೆಳೆಗಳಲ್ಲಿ ಕೋಕೋ ಹಾಕೋದ್ರಿಂದ ಮಂಗಗಳನ್ನ ಜಾಸ್ತಿ ಆಹ್ವಾನ ಮಾಡಿದಂಗೆ ನಮ್ಮ ತೋಟಕ್ಕೆ. ಸೊ ಹಂಗಾಗಿ ರೈತರು ಹೆಚ್ಚೆಚ್ಚಾಗಿ ಕೋಕೋನ ಜಾಸ್ತಿ ಇಷ್ಟಪಡ್ತಾ ಇಲ್ಲ. ಸೊ ಅದರ ಬದಲಾಗಿ ನಾವು ಬೇರೆ ಬೆಳೆಗಳನ್ನ ಅಥವಾ ಪೈನಾಪಲ್ ಇರ್ಬೋದು ಅಥವಾ ಇಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಏಲಕ್ಕಿ ತುಂಬಾ ಚೆನ್ನಾಗಿ ಬರ್ತವೆ, ಮತ್ತೆ ಲಾಭದಾಯಕ ಬೆಳೆನೂ ಕೂಡ ಹೌದು. ಅಲ್ಲಿ ಕೂಡ ತರಕಾರಿ ಬೇಕಾದ್ರೆ, ಹೂವಿನ ಗಿಡ ಬೇಕಾದ್ರೂ ಅಲ್ಲಿ ಕೂಡ ಹಾಕೋಬಹುದು. ತರಕಾರಿ ಎರಡೂ ವಲಯಕ್ಕೂ ಕೂಡ ಸೂಕ್ತವಾದಂತಹ ಬೆಳೆ, ಎರಡು ಕಡೆ ಚೆನ್ನಾಗಿ ಬರ್ತೈತೆ. ಈಗ ಮಾವು, ಸಪೋಟ, ಪೇರ್ಲ ಇಂಥ ಬೆಳೆಗಳನ್ನು ಕೂಡ ರೈತರು ಬೆಳೀತಾ ಇದ್ದಾರೆ, ಹಾಗಾಗಿ ಅಲ್ಲಿ ಹೇಗೆ ಮಾಡಬಹುದು? ನಾವು ಇಲ್ಲಿ ತನಕ ನಾವು ಗುಡ್ಡಗಾಡು ಪ್ರದೇಶ, ಕರಾವಳಿ ಪ್ರದೇಶ ಅಂದ್ರೆ ಹೆಚ್ಚು ಮಳೆ ಬೀಳ್ತಕ್ಕಂತ ಪ್ರದೇಶದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ನೀವು ಮಾವು ವಿಷಯ ತಗೊಂಡ್ರೆ, ಈ ಮಾವು ಪೇಲೆ ಬರ್ತಕ್ಕಂಥದ್ದು ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಅಥವಾ ಅರೆ ಮಾರಣ್ಯ ಅಂತ ನಾವು ಕರಿತೀವಿ ಅಲ್ಲಿ ಬರ್ತಕ್ಕಂಥದ್ದು. ಇಂಥ ಬೆಳೆಗಳನ್ನ ನಾವು ಹೆಚ್ಚಾಗಿ ಈ ಮುಂಡುಗೋಡ ಇರ್ಬೋದು, ಹಳಿಯಾಡ ಇರ್ಬೋದು, ಅಲ್ಲಿ ನಾವು ಬೆಳಿತೀವಿ. ಅಂದ್ರೆ ಇವು ಕಡಿಮೆ ಮಳೆಯಲ್ಲೂ ಕೂಡ ಬರ್ತಕ್ಕಂತಹ ತೋಟಗಾರಿಕಾ ಬೆಳೆಗಳು. ಸೊ ಅಲ್ಲೂ ಕೂಡ ನಾವು ಪ್ರಾರಂಭದ ಒಂದು 7-8 ವರ್ಷ ತನಕ ಕೂಡ ನಾವು ಅಲ್ಲಿ ಬೇರೆ ಉಪ ಬೆಳೆಗಳನ್ನ ಹಾಕ್ಬೋದು. ನಾನು ಅವಲು ಹೇಳಿದಂಗೆ ಇಂಥ ಪ್ರದೇಶಗಳಲ್ಲಿ ಮಳೆ ತುಂಬಾ ಕಡಿಮೆ ಇರೋದ್ರಿಂದ ಅಲ್ಲಿ ಪ್ರಮುಖವಾಗಿ ಭತ್ತವನ್ನ ಉಪ ಬೆಳೆಯಾಗಿ ಮಾಡಬಹುದು, ಕೂರಿಗೆ ಬಿತ್ತನೆ ಮುಖಾಂತರವಾಗಿ. ಅದ್ರ ಜೊತೆಗೆ ಜೋಳವನ್ನ ಹಾಕ್ಬೋದು, ಅದರಲ್ಲೂ ಕೂಡ ಗೋವಿನ ಜೋಳ ಅಲ್ಲಿ ಚೆನ್ನಾಗಿ ಬರ್ತದೆ. ಅಷ್ಟು ಅಲ್ಲದೆ ದ್ವಿದಳ ಧಾನ್ಯ ಬೆಳೆಗಳು ಬಹಳ ಪ್ರಮುಖವಾದಂತ ಅಂಗ, ಯಾಕಂದ್ರೆ ಇವತ್ತಿನ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಬೇಕು ಅಂತಂದ್ರೆ ದ್ವಿದಳ ಧಾನ್ಯ ಬೆಳೆಗಳು ಬಹಳ ಮುಖ್ಯ. ಸೊ ಅಂತ ಪರಿಸ್ಥಿತಿಯಲ್ಲಿ ಮಾವು ಮತ್ತು ಪೇಲೆ ಬೆಳೆಗಳ ಮಧ್ಯೆ ದ್ವಿದಳ ಧಾನ್ಯ ಬೆಳೆಗಳನ್ನ ಹಾಕ್ತಕ್ಕಂಥದ್ದು ಒಳ್ಳೆಯದು. ಜೊತೆಗೆ ಮೇವಿನ ಬೆಳೆಗಳನ್ನು ಕೂಡ ನಾವು ಅಲ್ಲಿ ಹಾಕ್ಬೋದು. ಮೇವಿನ ಬೆಳೆಗಳಲ್ಲಿ 2 ಅಥವಾ 3 ಸಾಲು ಏಕದಳ ಧಾನ್ಯ ಬಹುವಾರ್ಷಿಕ ಮೇವಿನ ಬೆಳೆಗಳನ್ನ ಹಾಕ್ಬೋದು. ಅದರ ಬದಲಾಗಿ ಬಹುವಾರ್ಷಿಕ ದ್ವಿದಳ ಧಾನ್ಯ ಬೆಳೆಗಳನ್ನು ಕೂಡ ನಾವು ಆ ಮಾವು ಮತ್ತು ಪೇಳೆ ಮಧ್ಯೆ ಬೆಳಿಬಹುದು. ಇಷ್ಟೆಲ್ಲಾನು ಬೆಳೆಯನ್ನ ಬೆಳೆಯುವಂತ ಸಂದರ್ಭದೊಳಗೆ ಸಾಕಷ್ಟು ಸ್ಪರ್ಧೆ ಇರುತ್ತೆ ಅಲ್ಲಿ ಅಂತೇಳಿ, ಯಾವುದಕ್ಕೆ ಸ್ಪರ್ಧೆ? ರೈತರು ಹೆಚ್ಚು ಹೆಚ್ಚು ಆಸೆಗಾಗಿ ಜಾಸ್ತಿ ಜಾಸ್ತಿ ಬೆಳೆಗಳನ್ನ ಬೆಳಿಲಿಕ್ಕೆ ಹೋಗ್ತಾರೆ. ಇಲ್ಲಿ ತುಂಬಾ ಬೆಳೆಗಳನ್ನ ನಾವು ಒಂದೇ ಜಮೀನಿನಲ್ಲಿ ಹಾಕಿದ್ರೆ ಒಂದು ಪೋಷಕಾಂಶಗಳ ಪೈಪೋಟಿ ಆಗ್ತದೆ, ಇನ್ನೊಂದು ತೇವಾಂಶದ ಪೈಪೋಟಿ ಆಗ್ತದೆ. 3 ಪ್ರಮುಖ ಪೈಪೋಟಿಗಳು ಅದು ಪೋಷಕಾಂಶ ಮತ್ತು ತೇವಾಂಶಕ್ಕೆ. ಸೂರ್ಯನ ಬೆಳಕಿಗೆ, ಸೂರ್ಯನ ಬೆಳಕು ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಸಿಕ್ಕೋದ್ರಿಂದ ಅಷ್ಟು ಪೈಪೋಟಿ ಇರೋದಿಲ್ಲ, ಆದ್ರೆ ಹೆಚ್ಚಿನದಾಗಿ ಪೋಷಕಾಂಶ ಮತ್ತು ತೇವಾಂಶಕ್ಕೆ. ಯಾಕಂದ್ರೆ ನಮ್ಮ ರೈತರು ಏನಂತಂದ್ರೆ ಒಂದೇ ಬೆಳೆ ಹಾಕಿದ್ರು ಅಷ್ಟೇ ಗೊಬ್ಬರ ಕೊಡ್ತಾರೆ, 4 ಬೆಳೆ ಹಾಕಿದ್ರು ಕೂಡ ಅಷ್ಟೇ ಗೊಬ್ಬರ ಕೊಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಒಂದಕ್ಕೊಂದು ಪೈಪೋಟಾಗಿ ಎಲ್ಲಾ ಬೆಳೆಗಳ ಇಳುವರಿ ಕಡಿಮೆ ಆಗ್ತದೆ. ನಮ್ಮಲ್ಲಿ ಗಮನಿಸಿರ್ಬೋದು ನೀವು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲವು ರೈತರು ಹೇಳ್ತಾರೆ ಅಡಿಕೆ ಬೆಳೆ ವೀಕ್ ಆಗ್ತದೆ ಕಾಮೆಣಸು ಹಾಕಿದ್ರೆ, ಅಥವಾ ಬಾಳೆ ಹಾಕಿದ್ರೆ ಅಡಿಕೆ ಕಾಮೆಣಸು ಎರಡೂ ವೀಕ್ ಆಗ್ತದೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನಾವು ಕೊಡ್ತಕ್ಕಂಥದ್ದು ಅಡಿಕೆಗೆ ಮಾತ್ರ ಒಂದೇ ಗೊಬ್ಬರ ಕೊಡ್ತೀವಿ, ಇನ್ನು ಉಳಿದ ಯಾವುದೇ ಉಪ ಬೆಳೆಗೆ ಗೊಬ್ಬರನ ಕೊಡೋದಿಲ್ಲ. ಸೊ ಹಾಗಾಗಿ ಸ್ವಾಭಾವಿಕವಾಗಿ ಪೋಷಕಾಂಶಗಳಿಗೆ ಪೈಪೋಟಿ ಇದ್ದೇ ಇರ್ತದೆ. ಜೊತೆಗೆ ತೇವಾಂಶನೂ ಕೂಡ ಇದ್ದಷ್ಟು ತೇವಾಂಶವನ್ನ ಎಲ್ಲಾ ಬೆಳೆಗಳು ಹಂಚಿಕೊಳ್ಬೇಕಾಗ್ತದೆ, ಆವಾಗಲೂ ಕೂಡ ಎಲ್ಲಾ ಬೆಳೆಗಳ ಇಳುವರಿ ಕೂಡ ಕಡಿಮೆ ಆಗುವ ಸಂಭವ ಇರ್ತದೆ. ಇನ್ನು ಸೂರ್ಯನ ಬೆಳಕಿಗೆ ಅಷ್ಟಾಗಿ ಪೈಪೋಟಿ ನಾವು ಬಹು ಅಂತಸ್ತು ಬೆಳೆಗಳಲ್ಲಿ ಕಾಣೋದಿಲ್ಲ. ಅಂದ್ರೆ ಸಂಯೋಜನೆ ಮಾಡುವಂತ ಸಂದರ್ಭದೊಳಗೆ ಕೆಲವೊಂದಿಷ್ಟು ಬೆಳೆಗಳು ಹೆಚ್ಚು ಬಿಸಿಲನ್ನ ಬಯಸ್ತವೆ, ಕೆಲವೊಂದಿಷ್ಟು ಬೆಳೆಗಳು ಕಡಿಮೆ ಬಿಸಿಲನ್ನ ಬಯಸ್ತವೆ, ಕೆಲವೊಂದಿಷ್ಟು ಬೆಳೆಗಳು ಪೂರ್ತಿ ನೆರಳನ್ನೇ ಬಯಸ್ತವೆ. ಆ ರೀತಿಯಾಗಿ ಸಂಯೋಜನೆ ಮಾಡುವಂತ ಸಂದರ್ಭದೊಳಗೆ ನಾವು ಹಾಕುವಂತ ಸಾಲು ಇರಬಹುದು, ಮೇರೆ ಇರಬಹುದು, ಸುತ್ತುಗಡೆ ಹಾಕುವಂತ ಗಿಡಗಳು ಇರಬಹುದು, ಅವನ್ನೆಲ್ಲನೂ ಗಮನಿಸಬೇಕಂತ. ಖಂಡಿತ ಸರ್, ಇದು ಕೂಡ ಒಳ್ಳೆ ಪ್ರಶ್ನೆ. ನಾವು ವಿಚಾರ ಮಾಡಬೇಕಾದ್ರೆ ಉಪ ಬೆಳೆಗಳನ್ನ ನಾಟಿ ಮಾಡಬೇಕಾದ್ರೆ ಅಥವಾ ಬಿತ್ತನೆ ಮಾಡಬೇಕಾದ್ರೆ ಮುಖ್ಯ ಬೆಳೆಗಳ ವಯಸ್ಸು ಕೂಡ ನಾವು ಗಮನಿಸಬೇಕಾಗ್ತದೆ. ಈಗ ಉದಾಹರಣೆಗೆ ಅಡಿಕೆ ತಗೊಳ್ರಿ, ಅಡಿಕೆ ಹೊಸದಾಗಿ ಹಸ್ದಾಗ ಉಪ ಬೆಳೆಗೆ ಅಷ್ಟಾಗಿ ನೆರಳು ಬರಲ್ಲ. ಸೊ ಅಲ್ಲಿ ನಾವೇನ್ ಗಮನಿಸಬೇಕು ಅಂದ್ರೆ ಅಡಿಕೆ ಹಚ್ಚಿದ 3-4 ವರ್ಷದೊಳಗಡೆ ಯಾವ ಬೆಳೆ ಬೆಳಿಬೇಕು, ಅಡಿಕೆ ವಯಸ್ಸು 8 ವರ್ಷ ಆದ್ಮೇಲೆ ಯಾವ ಬೆಳೆ ಬೆಳಿಬೇಕು, ಇವೆಲ್ಲ ವಿಚಾರ ಬರ್ತದೆ. ಅಂದ್ರೆ ಕಾಳುಮೆಣಸಿನಿಗೆ ವಸ್ತಾಗಿ ಹಚ್ಚಿದ ತಕ್ಷಣ ಹಚ್ಚಿ ಬರಲ್ಲ, ಕಾಳುಮೆಣಸಿನಿಗೆ 7 ಅಥವಾ 8 ವರ್ಷಗಳ ನಂತರ ಹಚ್ಚಬೇಕಾಗ್ತದೆ. ಅಂದ್ರೆ ಪ್ರಧಾನ ಬೆಳೆಗಳ ವಯಸ್ಸು ಕೂಡ ಮುಖ್ಯ. ಒಂದು ಇನ್ನೊಂದು ಪ್ರಶ್ನೆ ಕೇಳಿದ್ರೆ ನೀವು ಸ್ಪೇಸಿಂಗ್ ಅಥವಾ ಅಂತರವನ್ನ, ನಾವು ಯಾವಾಗಲೂ ಅಷ್ಟೇ ಅಡಿಕೆ ಆದರೆ ಒಂದು ಮೀಟರ್ ಅಥವಾ 3 ಅಡಿ ಒಳಗಡೆ ಯಾವುದೇ ಉಪ ಬೆಳೆಗಳು ಬರಬಾರದು. ತೆಂಗಾದ್ರೆ 1 ಮೀಟರ್ ಅಥವಾ 2 ಮೀಟರ್ ಒಳಗಡೆ ಯಾವುದೇ ಬೆಳೆಗಳು ಬೆಳಬಾರದು. ಅಂದ್ರೆ ಪ್ರಧಾನ ಬೆಳೆಗಳ ನೆರಳು ಬೀಳುತ್ತಲ್ಲ ಆ ಜಾಗದಲ್ಲಿ ಉಪ ಬೆಳೆಗಳನ್ನ ಬೆಳೆಯಬಾರದು. ಅಂದ್ರೆ ಆ ಅಂತರವನ್ನು ನೋಡಿಕೊಂಡು ಮಧ್ಯೆ 1 ಅಥವಾ 2 ಸಾಲನ್ನ ನಾವು ಬೇರೆ ಬೆಳೆಗಳನ್ನ ಹಾಕೊಳ್ಬೇಕಾಗ್ತದೆ. ಜೊತೆಗೆ ಇಲ್ಲಿ ಹಾಕ್ಬೇಕಾದ್ರೆ ನೀವು ಆವಲೇ ಫಸ್ಟ್ ಕೇಳಿದ್ರಿ, ಉತ್ತರನೂ ಕೂಡ ಹೇಳಿದೆ, ಇಲ್ಲಿ ಪ್ರಧಾನ ಬೆಳೆಗಳ ಬೇಡಿಕೆ ಅಂದ್ರೆ ತೇವಾಂಶ ಇರಬಹುದು, ಗಾಳಿಯ ಆರ್ದ್ರತೆ ಇರಬಹುದು, ಸೂರ್ಯನ ಬೆಳಕಿರಬಹುದು, ಇದರ ಬೇಡಿಕೆನೇ ಬೇರೆ ಇರ್ತದೆ. ಉಪ ಬೆಳೆಗಳ ಬೇಡಿಕೆನೂ ಕೂಡ ಬೇರೆ ಇರ್ತದೆ. ಆ ಬೇಡಿಕೆ ತಕ್ಕಂತೆ ನಾವು ಮುಖ್ಯ ಬೆಳೆ ಮತ್ತು ಉಪ ಬೆಳೆಗಳನ್ನ ನಾವು ಯೋಜನೆ ಮಾಡಬೇಕಾಗ್ತದೆ. ಇಲ್ಲಿ ತೇವಾಂಶಕ್ಕೆ ಪೈಪೋಟಿ ಇರುತ್ತೆ ಅಂತ ಹೇಳಿದ್ರಿ, ಸಹಜವಾಗಿ ಭೂಮಿಯೊಳಗೆ ತೇವಾಂಶ ಇರುತ್ತೆ, ಅದು ಕೇಶಾಕರ್ಷಣ ಶಕ್ತಿಯಿಂದ ಕ್ಯಾಪಿಲರಿ ಫೋರ್ಸ್ ಇಂದ ಮೇಲೆ ಬರ್ತಾ ಇರುತ್ತೆ. ಈ ಬಹು ಬೆಳೆ ಇರೋದ್ರಿಂದ ಸೂರ್ಯನ ರಶ್ಮಿ ನೇರವಾಗಿ ಭೂಮಿಯನ್ನ ತಟ್ಟೋದಿಲ್ಲ, ಹಂಗಾಗಿ ತಂಪು ಅಲ್ಲೇ ಉಳಿಯುತ್ತೆ. ಏನಂತ ಪೈಪೋಟಿ ತೇವಾಂಶಕ್ಕೆ ಬರೋದಿಲ್ಲ ಅಂತೇಳಿ ಹೇಳ್ತಾರೆ. ತೇವಾಂಶ ಸಹಜವಾಗಿ ನೈಸರ್ಗಿಕವಾಗಿ ಅವುಗಳಿಗೆ ಸಿಕ್ಕುವಂತ ಹೋಗುತ್ತೆ, ಮ್ಯಾಲೆ ಬಂದಿದ್ದೆಲ್ಲನ ಅಲ್ಲೇ ತಡೆಗಟ್ಟಿ ತಾವು ಬಳಸ್ಕೊಳ್ತಾ ಇರ್ತಾವು ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ದಿದೆಯಾ ತೇವಾಂಶ ಅಂದ್ರೆ ಆವಿಯಾಗುವ ಪ್ರಮಾಣ ಕಡಿಮೆ ಆಗುತ್ತಾ ಅಂತ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ತೇವಾಂಶ ವಿಷಯಕ್ಕೆ ಬಂದ್ರೆ ಬೇರಿನ ಸಮೂಹ ಅಥವಾ ಬೇರುಗಳ ಗುಣಧರ್ಮವನ್ನ ಅಥವಾ ವಲಯವನ್ನ ಗಮನಿಸಬೇಕಾಗ್ತದೆ. ಅಡಿಕೆಯ ಬೇರು ಒಲನೆ ಬೇರೆ, ಕಾಮೆಣಸಿನ ಬೇರು ಒಲನೆ ಬೇರೆ, ಏಲಕ್ಕಿಯ ಬೇರು ಒಲೆಯನೇ ಬೇರೆ, ಅಥವಾ ಮಧ್ಯೆ ನೀವು ಹಾಕ್ತಕ್ಕಂತಹ ತರಕಾರಿ ಬೆಳೆಗಳ ಒಲೆಯನೇ ಬೇರೆ, ಅಥವಾ ನೀವು ಹಾಕ್ತಕ್ಕಂತಹ ಬಾಳೆ, ಬಾಳೆ ಶಾಲೋ ರೂಟೆಡ್ ಕ್ರಾಪ್ ಅಂತ ಕರಿತೀವಿ, ಅಂದ್ರೆ ಅದರ ಬೇರುಗಳು ಆಲ್ಮೋಸ್ಟ್ ಮೇಲೇನೆ ಇರ್ತದೆ. ಸೊ ಹಂಗಾಗಿ ನಾವು ಇರತಕ್ಕಂಥ ತೇವಾಂಶವನ್ನ ಮೇಲೇ ಬಳಕೆ ಮಾಡ್ತಕ್ಕಂಥದ್ದು. ಇನ್ನು ಕೆಲವು ಬೆಳೆಗಳು, ಉದಾಹರಣೆ ಜಾಯಿಕಾಯಿ ಇರಬಹುದು, ಅವು ಡೀಪ್ ರೂಟೆಡ್ ಅಂದ್ರೆ ಆಳವಾಗಿ ಬೇರನ್ನು ಬಿಟ್ಟು ಹೇಳ್ಕೊಳ್ತಕ್ಕಂತಹ ಗುಣಗಳು ಅದಕ್ಕಿದೆ. ಅಂದ್ರೆ ಪ್ರತಿಯೊಂದು ಬೆಳೆಗೂ ಕೂಡ ಅದರದೇ ಅಂತಹ ಬೇರಿನ ವಲಯ, ಬೇರಿನ ಆಳ ಇರ್ತದೆ. ಅದ ತಕ್ಕಂತೆ ಎಲ್ಲ ಆಳದಲ್ಲೂ ಕೂಡ ತೇವಾಂಶವನ್ನ ಬೇರೆ ಬೇರೆ ಬೆಳೆಗಳು ಹೀರಿಕೊಳ್ಳುವ ರೀತಿಯಲ್ಲಿ ನಾವು ಬೆಳೆಗಳನ್ನ ಆಯೋಜನೆ ಮಾಡಬೇಕು. ಮತ್ತೆ ಪೋಷಕಾಂಶಗಳ ಬಳಸುವಿಕೆ ಇದೆ ಅಲ್ಲ, ಹೇಗೆ ಬಳಸ್ತವು ಅನ್ನುವಂಥದ್ದು. ನಾವು ಕೊಡುವಷ್ಟು ರಾಸಾಯನಿಕವನ್ನ ನಮ್ಮ ಪೂರ್ತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೊಂದು ಏನು ಬಳಸ್ತಾ ಇಲ್ಲ ರೈತರು. ಸಾವಯವ ಪದ್ಧತಿಯೊಳಗೆ ಎಷ್ಟು ಸಾಧ್ಯನೋ ಅಷ್ಟೇ ಸಾವಯವ ಗೊಬ್ಬರವನ್ನು ಕೊಟ್ಟೇ ಬೆಳೆಸ್ತಾ ಇದ್ದಾರೆ, ಮತ್ತೆ ಭೂಮಿ ಎಷ್ಟು ಫಲವತ್ತತೆ ಮಾಡಲಿಕ್ಕೆ ಸಾಧ್ಯನೋ ಸಾವಯವ ರೂಪದಲ್ಲೇ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಕೂಡ ಪೈಪೋಟಿ ಇರುತ್ತಾ? ಖಂಡಿತ ಸರ್, ನಾವು ಹೇಳಬೇಕಂದ್ರೆ ಪ್ರಪಂಚದಲ್ಲಿ ವಿಶ್ವದಲ್ಲಿ ಹುಟ್ಟಿರತಕ್ಕಂತಹ ಪ್ರತಿಯೊಂದು ಜೀವಿ ಕೂಡ ಅದರೇ ಆದಂತಹ ಆಹಾರದ ಬೇಡಿಕೆ ಇದ್ದಿರ್ತದೆ. ಅದೇ ರೀತಿಯಲ್ಲಿ ನಾವು ಬೆಳೆಗಳು ತಗೊಂಡ್ರೆ ಪ್ರತಿಯೊಂದು ಬೆಳೆಯೂ ಕೂಡ ಇಷ್ಟೇ ಪೋಷಕಾಂಶ ಇಷ್ಟು ಪ್ರಮಾಣದಲ್ಲಿ 40 ಗ್ರಾಂ ರಂಜಕ, 140 ಗ್ರಾಮು ಪೊಟ್ಯಾಷಿಯಂ ಅಂತೇಳಿ ನಾವು ಸಿಫಾರಸು ಮಾಡಿದೀವಿ. ಅದು ಅಡಿಕೆಗೆ ಅಷ್ಟೇ ಪ್ರಮಾಣದ ಪೋಷಕಾಂಶ ಕಾಮೆಣಸಿಗೂ ಬೇಕು. ಅದೇ ತರ ಬಾಳೆ ತಗೊಂಡ್ರೆ ಬಾಳೆಲ್ಲೂ ಕೂಡ ನಮಗೆ 195 ಗ್ರಾಮು ಸಾರಜನಕ, 105 ಗ್ರಾಂ ರಂಜಕ, 220 ಗ್ರಾಮು ಪೊಟ್ಯಾಷ್ ಗೊಬ್ಬರ ಬೇಕು. ನಾವು ಇಷ್ಟು ಪ್ರಮಾಣದ ಪೋಷಕಾಂಶವನ್ನ ನಾವು ಬೆಳೆಗಳಿಗೆ ಒದಿಸಲೇಬೇಕು. ಇದರಲ್ಲಿ ಒದಿಸಲಿಲ್ಲ ಅಂತಂದ್ರೆ, ಅಷ್ಟು ಪ್ರಮಾಣದ ಬೆಳೆಗಳ ಪೋಷಕಾಂಶ ಕೊಡಲಿಲ್ಲ ಅಂತಂದ್ರೆ ಬೆಳೆಗಳಲ್ಲಿ ಖಂಡಿತವಾಗಿ ಪೈಪೋಟಿಯಾಗಿ ಇಳುವರಿ ಕಡಿಮೆ ಆಗ್ತದೆ. ಇಲ್ಲಿ ನೀವು ಯಾವ ಗೊಬ್ಬರ ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾವ ಪೋಷಕಾಂಶವನ್ನ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ ಅನ್ನೋದು ಮುಖ್ಯ. ನೀವು ಅಂಗಡಿ ಗೊಬ್ಬರ ಕೊಡ್ರಿ, ಸಾವಯವ ಕೊಡ್ರಿ, ಬೆಳೆಗೆ ಇಷ್ಟು ಪೋಷಕಾಂಶಗಳು ನಾ ಹೇಳದಂಗೆ ಬೇಕು. ಅದನ್ನ ನೀವು ಯಾವ ವಿಧಾನದಲ್ಲಿ ಕೊಟ್ಟರು ಒಳ್ಳೆಯದನ್ನ. ಬೆಳೆ ವೈವಿಧ್ಯತೆ ಆದಷ್ಟು ಬೇರಿನ ವೈವಿಧ್ಯತೆ ಕೂಡ ಬೇರೆ ಬೇರೆನೇ ಇರುತ್ತೆ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳಿಗೆ ಬೇಕಾದಂತ ಅಲ್ಲಿ ತೇವಾಂಶ ಇರುತ್ತೆ, ಮತ್ತೆ ನಾವು ಸಾವಯವ ಗೊಬ್ಬರ ಹಾಕಿದ್ದು ಕೂಡ ಅಲ್ಲಿರುತ್ತೆ, ಎಲೆ ಅದರ ರೆಂಬೆ ಕೊಂಬೆ ಉದುರು ಬಿದ್ದಿದ್ದು ಕೂಡ ಅಲ್ಲೇ ಇರುತ್ತೆ. ಇವೆಲ್ಲವೂ ಕೂಡ ಅಲ್ಲಿ ಕಳೀತಾ ಇರುತ್ತೆ, ಗೊಬ್ಬರ ಆಗ್ತಾ ಇರುತ್ತೆ, ಬೆಳೆಗಳು ಸಿಗ್ತಾ ಇರುತ್ತೆ. ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಬೆಳೆ ವೈವಿಧ್ಯತೆ ಇದ್ದಷ್ಟು ಬೇರಿನ ವಲಯ ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳನ್ನ ಆಹ್ವಾನಿಸ್ಕೊಳ್ತವು, ಪ್ರೀತಿಸ್ತವು, ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತವು. ಹಾಗಾಗಿ ಬೆಳೆ ವೈವಿಧ್ಯತೆ ಇದ್ದಷ್ಟು ಅಲ್ಲಿ ಪೋಷಕಾಂಶಗಳ ಲಭ್ಯತೆ ಕೂಡ ಸಹಜವಾಗಿ ಜಾಸ್ತಿ ಆಗ್ಕೊಂತ ಹೋಗುತ್ತೆ ಅಂತ ಹೇಳ್ತಾರೆ. ಖಂಡಿತ, ಆದ್ರೆ ಎಲ್ಲಾ ಬೆಳೆಗಳಲ್ಲೂ ಕೂಡ ಎಲೆಗಳನ್ನ ಉದುರಿಸಿಕೊಳ್ಳುವ ಗುಣ ಇರೋದಿಲ್ಲ, ಮತ್ತೆ ಎಲ್ಲಾ ರೈತರು ಬಿದ್ದಂತಹ ತ್ಯಾಜ್ಯ ವಸ್ತುಗಳನ್ನ ತೋಟದ ಬೆಳೆಗಳಲ್ಲಿ ಇಡೋಲ್ಲ. ಉದಾಹರಣೆಗೆ ಅಡಿಕೆಯಲ್ಲಿ ಬಿದ್ದಂತಹ ಅಡಿಕೆ ಎಲೆಗಳನ್ನ ಎಲ್ಲಾ ರೈತರು ಅಲ್ಲಿಡೋಲ್ಲ. ಅದೇ ರೀತಿ ನೋಡಿಕೊಂಡ್ರೆ ಬಾಳೆಯಲ್ಲಿ ತುಂಬಾ ಎಲೆಗಳು ಬಿದ್ದು ಕೆಳಗಡೋಗಲ್ಲ, ಜೋತಾಡ್ತದೆ ಅಷ್ಟೇ. ಅದು ಇನ್ನು ಉಳಿದಂತೆ ಕೋಕೋ, ಅದು ಒಳ್ಳೆ ಬೆಳೆ, ತನ್ನ ಎಲೆಗಳನ್ನ ಉದಿಸಿಕೊಂಡು ತನಗೆ ಬೇಕಾದಂತಹ ಪೋಷಕಾಂಶವನ್ನ ಎರಳ ಮುಖಾಂತರ ತಗೊಳ್ತದೆ. ಆದ್ರೆ ಇಲ್ಲಿ ಬಿದ್ದಂತಹ ತ್ಯಾಜ್ಯಗಳಲ್ಲಿ ಪೋಷಕಾಂಶಗಳು ಕಡಿಮೆ ಇರೋದ್ರಿಂದ ಬೆಳೆಗಳಿಗೆ ಬೇಕಾದಂತಹ ಪ್ರಮಾಣದ ಪೋಷಕಾಂಶಗಳು ಆ ಕೃಷಿ ತ್ಯಾಜ್ಯದಿಂದಷ್ಟೇ ಸಿಗೋದಿಲ್ಲ. ಸೊ ಹಂಗಾಗಿ ನಾವು ಹೆಚ್ಚುವರಿಯಾಗಿ ನಾವು ಹೊರಗಡೆಯಿಂದ ರಾಸಾಯನಿಕ ಗೊಬ್ಬರವಾಗಲಿ ಅಥವಾ ಇತರ ಸಾವಯವ ಗೊಬ್ಬರಗಳನ್ನು ಪೂರಕವಾಗಿ ಕೊಟ್ಟರೆ ಬೆಳೆಗಳಿಗೆ ಒಳ್ಳೆಯದು. ಮತ್ತು ಅವಲೆ ಕೇಳಿದ ನೀವು ಪ್ರಶ್ನೆಗಳನ್ನೀಗ, ಕೃಷಿ ತ್ಯಾಜ್ಯಗಳು ಎಲೆಗಳು ಬೀಳೋದ್ರಿಂದ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರಿ, ಅದು ಅಷ್ಟು ಸುಲಭವಾಗಿ ಒಪ್ಪಳಕ್ಕಾಗೋದಿಲ್ಲ. ಕಾರಣ ಯಾಕಂದರೆ ಎಲೆಗಳು ಬಿದ್ದ ತಕ್ಷಣ ಸಾವಯವ ಗೊಬ್ಬರವನ್ನು ಹಾಕಿದ ತಕ್ಷಣ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಆಗ್ಬಿಡ್ತವೆ, ಅದರಿಂದ ಗೊಬ್ಬರ ಜಾಸ್ತಿ ಆಗುತ್ತೆ ಅನ್ನೋದು ಅಷ್ಟು ಪೂರಕವಲ್ಲ. ಯಾಕೆ ಅಂತ ಹೇಳಿದ್ರೆ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ನಿರ್ಧಾರ ಆಗ್ತಕ್ಕಂಥದ್ದು ಒಂದು ಸಾವಯವ ಪದಾರ್ಥ, ಇನ್ನೊಂದು pH ಮಣ್ಣಿನ ರಸಸಾರ. ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಮಳೆ ಬೀಳೋದ್ರಿಂದ ಜೊತೆಗೆ ಹೆಚ್ಚು ಸಾವಯವ ಗೊಬ್ಬರವನ್ನು ಅಥವಾ ಬೆಳೆಗಳು ತನ್ನ ಎಲೆಗಳನ್ನು ನೆಲಕ್ಕೆ ಉದಿಸೋದ್ರಿಂದ pH ತುಂಬ ಕಡಿಮೆ ಆಗ್ತದೆ. ಅಂದರೆ ಉಳಿ ಮಣ್ಣು ಆಗೋದ್ರಿಂದ ಉಳಿ ಮಣ್ಣು ಇದ್ದ ಕಡೆ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕಡಿಮೆ ಇರ್ತದೆ. ಅಂದರೆ ತಟಸ್ಥವಾಗಿದ್ದಷ್ಟು ಒಳ್ಳೆಯದು. ಹೌದೌದು, ಅದು ಹಂಗಾಗಿ ನಾವು ತೋಟದ ಬೆಳೆಗಳಲ್ಲಿ ಅಥವಾ ಉತ್ತರ ಕನ್ನಡ ಜಿಲ್ಲೆ ಒಟ್ಟಾಗಿ ಹೇಳಬೇಕು ಅಂದರೆ pH ತುಂಬ ಕಡಿಮೆ, 6 ಕಡಿಮೆ ಇರೋದ್ರಿಂದ ಸುಣ್ಣವನ್ನು ಬಳಸಿ ಅಂತ ನಾವು ಹೇಳ್ತೀವಿ, ಡೋಲಮೆಟ್ ಸುಣ್ಣವನ್ನು ಬಳಸಿ, ಇದರಿಂದ pH ತಟಸ್ಥ ಆಗಿ ಬಿದ್ದಂತಹ ಎಲೆಗಳಿರ್ಬೋದು ಅಥವಾ ಕೃಷಿ ತ್ಯಾಜ್ಯಗಳಿರ್ಬೋದು ಅಥವಾ ರೈತರು ಹಾಕಿದ ಸಾವಯವ ಪದಾರ್ಥಗಳಿರ್ಬೋದು ಚೆನ್ನಾಗಿ ಕಳಿತು ಗೊಬ್ಬರವಾಗಿ ಪೋಷಕಾಂಶಗಳು ಆಗಬೇಕು ಅಂದರೆ pH ತಟಸ್ಥ ಆಗಬೇಕು. pH ತಟಸ್ಥವನ್ನು ಸುಣ್ಣವನ್ನು ಹಾಕೋದ್ರ ಮುಖಾಂತರ ಸಾಧ್ಯ. ಯಾವಾಗ pH ತಟಸ್ಥವಾಗ್ತವೋ ಅಲ್ಲಿ ಸೂಕ್ಷ್ಮಾಣುಜೀವಿಗಳು ವೃದ್ಧಿಯಾಗಿ ಬಿದ್ದಂತಹ ಅಥವಾ ಹಾಕಿದಂತಹ ಸಾವು ಪದಾರ್ಥಗಳು ಕಳಿತು ಗೊಬ್ಬರ ಆಗ್ತವೆ. ಈ ರೀತಿ ಬೆಳೆ ವೈವಿಧ್ಯತೆ ಇದ್ದಾಗ ನಮಗೆ ಜೈವಿಕವಾಗಿ ಯಾವ ರೀತಿ ಅನುಕೂಲ ಅಂದರೆ ರೋಗ ರುಜಿನ ಕೀಟ ಇವುಗಳ ಸಮಸ್ಯೆ ಕಡಿಮೆ ಆಗುತ್ತೋ ಹೆಚ್ಚಾಗುತ್ತೋ? ಬಹು ಅಂತಸ್ತು ಬೆಳೆ ಪದ್ಧತಿಯಲ್ಲಿ ಇನ್ನೊಂದು ಅನುಕೂಲ ಅಂತಂದರೆ ಕೆಲವು ರೋಗಗಳನ್ನು ಕೆಲವು ಕೀಟಗಳನ್ನು ಸ್ವಾಭಾವಿಕವಾಗಿ ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಬೆಳೆ ವೈವಿಧ್ಯತೆ ಎಲ್ಲಿರ್ತದೋ ಅಲ್ಲಿ ರೋಗಗಳು ಕೀಟಗಳು ಕಡಿಮೆ. ಆದರೆ ಕೆಲವು ಬಾರಿ ಇದಕ್ಕೆ ರಿವರ್ಸ್ ಆಗಿ ರೋಗಗಳು ಕೀಟಗಳು ಕೂಡ ಜಾಸ್ತಿ ಆಗುವ ಸನ್ನಿವೇಶ ಇರ್ತದೆ. ಉದಾಹರಣೆಗೆ ಬಾಳೆಯನ್ನು ಮಿಶ್ರ ಬೆಳೆಯಾಗಿ ನಾವು ತೋಟದ ಬೆಳೆ ತಗೊಂಡಾಗ ಕಾಮಣಸಿಗೆ ನಿಧಾನಗತಿಯ ಸ್ವರವಾಗ ರೋಗ ಬರ್ತಕ್ಕಂತಹ ಸಂಭವ ಹೆಚ್ಚು. ಸೊ ಹಂಗಾಗಿ ಕೆಲವು ಬಾರಿ ಕೆಲವು ರೋಗಗಳಿಗೆ ಬಹು ಅಂತಸ್ತು ಬೆಳೆ ಅಥವಾ ಮಿಶ್ರ ಬೆಳೆ ಪದ್ಧತಿಯಿಂದ ಅನುಕೂಲನೂ ಆಗೋದು, ಕೆಲವು ಬಾರಿ ರೋಗ ಕೀಟಗಳು ಜಾಸ್ತಿನೂ ಕೂಡ ಆಗ್ತದೆ. ಹಲವಾರು ಉದಾಹರಣೆ ಕೂಡ ಇದೆ ಈ ವಿಷಯದಲ್ಲಿ. ಕಾಡು ನೋಡಿ ಕೃಷಿ ಮಾಡು ಅಂತ ಹೇಳ್ತಾರೆ, ಹಾಗಾಗಿ ಕಾಡಿನಲ್ಲಿ ನಡೀತಕ್ಕಂಥ ಎಲ್ಲಾ ಕ್ರಿಯೆಗಳು ನೈಸರ್ಗಿಕ ಕ್ರಿಯೆಗಳು ನಮ್ಮ ತೋಟದಲ್ಲಿ ಕೂಡ ನಡೆದ್ರೆ, ಯಾಕಂದ್ರೆ ರೈತರು ಈ ಇದ್ದು ಬಿದ್ದದ್ದು ಎಲ್ಲಾನು ತಂತ್ರಜ್ಞಾನ ಸ್ವಚ್ಛತೆ ಅದು ಇದು ಅಂತೇಳಿ ಅನ್ಕೋತ ನೀವು ಹೇಳ್ದಂಗೆ ಎಲ್ಲಾ ತ್ಯಾಜ್ಯಗಳನ್ನ ತಗೊಂಡೋಗಿ ತಿಪ್ಪಿ ಹಾಕೋದು, ತಿಪ್ಪಿಯನ್ನು ತಗೊಂಡ್ಬಂದು ಮತ್ತೆ ಹೊಳೆ ಹಾಕೋದು, ತಿಪ್ಪಿ ಅಲ್ಲೇ ಅಲ್ಲಿದೆ ಇಲ್ಲೇ ಶ್ರಮ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ರೈತರು ಅದರಲ್ಲಿ ಭಾಗವಹಿಸ್ತಾ ಇದಾರೆ, ಅಷ್ಟೊಂದು ಭಾಗವಹಿಸೋದು ಅವಶ್ಯಕತೆ ಇಲ್ಲ ಅಂತಾರೆ. ಖಂಡಿತ ಅದು ತುಂಬಾ ಒಳ್ಳೆಯ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಎಲ್ಲಾ ತಂತ್ರಜ್ಞಾನಗಳನ್ನ ಅಳವಡಿಸಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಾ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರೈತರಿಗೆ ಏನು ಬೇಕಂದ್ರೆ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಮಾಡ್ತಕ್ಕಂತಹ ಕೆಲಸಗಳು ಬೇಕು. ನೀವು ಹೇಳಿದ್ರಿ ನಾವು ತೋಟದಲ್ಲಿ ಬಿದ್ದಂತಹ ಅಥವಾ ಕಾಡಿರತಕ್ಕಂತಹ ವೇಸ್ಟ್ ತರೋದಿರ್ಬೋದು, ನಾವು ಗೊಬ್ಬರ ಮಾಡಿದ್ರು ಮತ್ತೆ ತಗೊಂಡೋಗಿ ಅಥವಾ ತಿಪ್ಪೆ ಗುಂಡಿ ಇಟ್ಕೊಂಡು ಗೊಬ್ಬರ ಮಾಡಿ ಪುನಃ ತಗೊಂಡೋಗಿ ತೋಟಿಗೆ ಹಾಕೋದಿರ್ಬೋದು, ಇದು ಸ್ವಲ್ಪ ಶ್ರಮದ ಕೆಲಸ ರೈತರ ದೃಷ್ಟಿಯಿಂದ ನೋಡೋದಾದ್ರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನಗಳು ಸಾಕಷ್ಟು ಇದೆ. ಆದಷ್ಟು ಕೃಷಿ ತ್ಯಾಜ್ಯಗಳನ್ನು ಅಲ್ಲೇ ಹಾಕಿ ಅಲ್ಲೇ ಹೊದಿಕೆ ಹಾಕಿ ಅದಕ್ಕೆ ಬೇಕಾಗತಕ್ಕಂತಹ ಪೂರಕವಾದಂತಹ ಜೈವಿಕ ಜೀವಾಣು ಗೊಬ್ಬರಗಳನ್ನು ಬಳಸೋದ್ರಿಂದ ನಾವು ಅಲ್ಲೇ ಗೊಬ್ಬರವನ್ನು ತಯಾರಿಸಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ನಾವು ಅಲ್ಲೇ ಹಾಕೋದ್ರಿಂದ ಹಲವಾರು ಕಳೆಗಳನ್ನು ಹತೋಟಿ ಮಾಡಲಿಕ್ಕೆ ಕೂಡ ಸಾಧ್ಯತೆ ಇದೆ. ಪೋಷಕಾಂಶಗಳು ಒಂದೇ ಅಲ್ಲ, ಪೋಷಕಾಂಶಗಳನ್ನು ಒದಗಿಸೋ ಜೊತೆಗೆ ಕಳೆ ಹತೋಟಿ ಮಾಡ್ತದೆ, ತೇವಾಂಶಗಳನ್ನು ಹಿಡಿದುಕೊಳ್ಳುವಂಥ ಶಕ್ತಿ ಆ ಒಂದು ಮಣ್ಣಿಗೆ ಬರ್ತದೆ. ಸೊ ಹಂಗಾಗಿ ಕೃಷಿ ತ್ಯಾಜ್ಯಗಳನ್ನು ಆದಷ್ಟು ತೋಟಗಳಲ್ಲೇ ಬಳಸಿ ಅಲ್ಲಿ ನಾವು ಜೈವಿಕ ಜೀವಾಣುಗಳು ಅಥವಾ ಸೂಕ್ಷ್ಮಾಣು ಜೀವಿಗಳನ್ನು ವೃದ್ಧಿಯಾಗಲಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು. ಒಂದು ಘೋಷವಾಕ್ಯ ಇದೆ, ನಮ್ಮ ಎಲ್ಲಾ ತೋಟಗಳು ಕಾಡಿನಂತೆ ಬೆಳೆಯಲಿ, ನಮ್ಮ ಎಲ್ಲಾ ಹೊಲಗಳು ತೋಟಗಳಾಗಲಿ. ಖಂಡಿತ ಇದು ಒಳ್ಳೆಯ ವ್ಯಾಖ್ಯಾನೇ ಹೌದು, ಆದರೆ ನಮ್ಮೆಲ್ಲಾ ತೋಟವನ್ನ ಕಾಡಿನಂತೆ ಮಾಡಲಿಕ್ಕೆ ಇವತ್ತು ಸಾಧ್ಯತೆ ಇಲ್ಲ. ಎಲ್ಲರೂ ಕೂಡ ನೈಸರ್ಗಿಕವಾಗಿ ಆಗ್ಬೋದು, ಆದರೆ ನಾನು ಒಂದು ಪ್ರಶ್ನೆ ನಿಮ್ಗೆ ಕೇಳಬಹುದು, ನೈಸರ್ಗಿಕ ಅಥವಾ ಕಾಡಿನಲ್ಲಿ ಯಾವತ್ತಾದ್ರೂ ನಾವು ಇಂಥ ಮರ ಅಥವಾ ಇಂಥ ಗಿಡಗಳು ಇಷ್ಟೇ ಎತ್ತರ ಬೆಳಿಬೇಕು, ಇಷ್ಟೇ ಇಳುವರಿ ಕೊಡಬೇಕು, ಇಷ್ಟೇ ಬೀಜ ಕೊಡಬೇಕು, ಇಷ್ಟೇ ಎಲೆ ಬಿಡಬೇಕು ಅಂತ ಯಾವತ್ತಾರು ನಾವು ಪ್ರಶ್ನೆ ಹಾಕೊಂಡಿದ್ದೇವೋ ಅಥವಾ ಯಾವತ್ತಾರು ಮಾಡಿದೀವೋ ಹಂಗೆ ಇಲ್ಲ, ಅದು ಸ್ವಾಭಾವಿಕವಾಗಿ ಕಾಡಿನಲ್ಲಿ ಬೆಳೀತದೆ. ಆದರೆ ರೈತರ ದೃಷ್ಟಿಯಲ್ಲಿ ತೋಟದ ಬೆಳೆಗಳಲ್ಲಿ ಅಥವಾ ತೋಟಗಳಲ್ಲಿ ಅಥವಾ ಹೊಲಗಳಲ್ಲಿ ಯಾರು ಕೂಡ ಹೆಂಗೋ ಬರಲಿ ಅಂತ ಇರೋದಿಲ್ಲ. ನಮ್ಮಲ್ಲಿ ಒಂದು ಗುರುಗಿ ಇರ್ತದದು, ಅಡಿಕೆ ಇಷ್ಟೇ ಕುಂಟಲ್ ಬೆಳಿಬೇಕು, ಕಾಳುಮೆಣಸು ಇಷ್ಟೇ ಕುಂಟಲ್ ಬೆಳಿಬೇಕು, ಭತ್ತ ಇಷ್ಟೇ ಬರಬೇಕು, ಮಾವು ಇಷ್ಟೇ ಬರಬೇಕು ಅಂತಿರ್ತದೆ. ಸೊ ಹಂಗಾಗಿ ಗುರಿಯೊಂದಿಗೆ ಹೊಂಟಾಗ ನಾವು ನೈಸರ್ಗಿಕವಾಗಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಸಾಧ್ಯ ಇಲ್ಲ. ಆದರೆ ಜಾಸ್ತಿ ಒಳಗೊಳ್ಳುವಿಕೆ ಕೂಡ ತೊಂದರೆ ಮಾಡ್ತಾ ಇದೆಯಾ ಅಂತ ಅಂದ್ರೆ, ಮೇಲೆ ಮೇಲೆ ರೆಂಟೆ ಹೊಡೆಯೋದು, ಕುಂಟೆ ಹೊಡೆಯೋದು, ಕಟ್ ಮಾಡೋದು, ಅದನ್ನ ತೊಂಬಂದು ಗೊಬ್ಬರ ಹಾಕೋದು, ಇರಲಿ ಇಲ್ಲಿ ಗೊಬ್ಬರ ಹೋಗಿ ಆ ಕಡೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅಷ್ಟು ಬೇಕಾ ಅಂತ? ಅವಶ್ಯಕತೆ ಇಲ್ಲ. ತೋಟದ ಬೆಳೆಗಳಲ್ಲಿ ಅಡಿಕೆ ಅಥವಾ ತೆಂಗ ಆಧಾರಿತ ಬೆಳೆಗಳಲ್ಲಿ ಹೆಚ್ಚಿನ ಕೆಲಸಗಳು ಇರೋದಿಲ್ಲ, ಅವಶ್ಯಕತೆ ಕೂಡ ಇರೋದಿಲ್ಲ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ತೋಟದ ಬೆಳೆಗಳಲ್ಲಿ ಅಥವಾ ಬಹು ಅಂತಸ್ತು ಬೆಳೆಗಳಲ್ಲಿ ಪೋಷಕಾಂಶ ನಿರ್ವಹಣೆ ತುಂಬ ಮುಖ್ಯ. ಅದಕ್ಕೆ ರಂಟೆ ಹೊಡಿಬೇಕು, ನೀರು ಹೊಡಬೇಕು ಅನ್ನೋ ಅವಶ್ಯಕತೆನೂ ಕೂಡ ಇಲ್ಲ. ಜೊತೆಗೆ ನಾವು ಈ ಭೂಮಿಯ ಗುಣಧರ್ಮವನ್ನು ನೋಡಿದಾಗ ಇದಕ್ಕೆ ಯಾವುದೂ ಕೂಡ ಸಾಧ್ಯತೆ ಇಲ್ಲ. ಈಗ ನಾವು ಬಯಲಸೀಮೆಯಲ್ಲಿ ಎತ್ತು ಕಟ್ಟಿ ನೆಲ ಉಳ್ಬೋದು, ಆದರೆ ತೋಟದ ಬೆಳೆಗಳ ಸಾಧ್ಯತೆ ಇಲ್ಲ. ಇಲ್ಲೇನು ಅವಶ್ಯಕತೆ ಇದೆ ಅನ್ಸಂದ್ರೆ ಹೆಚ್ಚೆಚ್ಚು ಸಾವಯವ ಗೊಬ್ಬರಗಳನ್ನ ಕೊಡಬೇಕು, ಯಾಕಂದ್ರೆ ಇವು ಬಹುವಾರ್ಷಿಕ ಬೆಳೆಗಳು, ಆದ್ರಿಂದ ಇವು ಹೆಚ್ಚಾಗಿ ಸಾವಯವ ಗೊಬ್ಬರವನ್ನ ಕೇಳ್ತವೆ, ಜೊತೆಗೆ ಹೆಚ್ಚಾಗಿ ಸಾವಯವ ಗೊಬ್ಬರಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾವ್ರಿ. ಸೊ ಹಂಗಾಗಿ ಇಲ್ಲಿ ಜಾಸ್ತಿ ಭೂಮಿಯನ್ನ ಡಿಸ್ಟರ್ಬ್ ಮಾಡುವ ಅವಶ್ಯಕತೆ ಇಲ್ಲ, ಜೊತೆಗೆ ಮಾಡಲೂಬಾರದು. ಯಾಕಂತಂದ್ರೆ ಇದು ಬೆಟ್ಟ ಗುಡ್ಡಗಾಡು ಪ್ರದೇಶದಿಂದ ಮಣ್ಣನ್ನ ಜಾಸ್ತಿ ಲೂಸ್ ಮಾಡಿದ್ರೆ ಮಳೆ ನೀರಿಂದ ಮಣ್ಣನ್ನ ಕೊಚ್ಕೊಂಡು ಹೋಗುವಂತ ಸಂಭವಗಳು ಜಾಸ್ತಿ ಇರ್ತದೆ. ಸೊ ಹಂಗಾಗಿ ಮಣ್ಣಿನ ಗುಣಧರ್ಮದ ದೃಷ್ಟಿಯಿಂದ ನಾವು ನೈಸರ್ಗಿಕವಾಗಿ ಮಾಡಬೇಕು. ಆದರೆ ಬೆಳೆಗಳ ಪೋಷಣೆ ಯಾವಾಗಲೂ ಕೂಡ ಸ್ವಲ್ಪ ನೈಸರ್ಗಿಕ ಸ್ವಲ್ಪ ವೈಜ್ಞಾನಿಕ ಮಾಡಿಕೊಂಡ್ರೆ ರೈತರು ಉದ್ಧಾರ ಆಗ್ತಾರೆ ಅಂತ ನನ್ನ ಅನಿಸಿಕೆ. ಒಟ್ಟಾರೆ ಏನು ಹೇಳ್ತೀರಿ ಅಂತ ಬಹು ಮಹಡಿ ಬೆಳೆ ಪದ್ಧತಿ ಮಾಡಬೇಕು ಅನ್ನುವಂಥ ರೈತರಿಗೆ? ಒಟ್ಟಾರೆ ಹೇಳಬೇಕು ಅಂದ್ರೆ ಸರ್, ವಾತಾವರಣ ಬದಲಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬೆಳೆಗಳಿಗೆ ಹಾನಿಯಾಗದಂತೆ, ಹಾನಿಯಾದರೂ ನಷ್ಟ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಬೇರೆ ಬೇರೆ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಅಥವಾ ಬಹು ಅಂತಸ್ತು ಬೆಳೆಯಾಗಿ ಇರ್ತಕ್ಕಂತಹ ನೈಸರ್ಗಿಕವನ್ನು, ಸೂರ್ಯ ಇರ್ಬೋದು, ಶಕ್ತಿ ಇರ್ಬೋದು, ನೀರಿರ್ಬೋದು, ಬೆಳಕಿರ್ಬೋದು, ಇದನ್ನು ಚೆನ್ನಾಗಿ ಬಳಕೆ ಮಾಡ್ಕೋಬೇಕು ಅಂದರೆ ಅಥವಾ ನಮ್ಮ ಆಳುಗಳ ಶಕ್ತಿಯನ್ನು ಚೆನ್ನಾಗಿ ಬಳಕೆ ಮಾಡ್ಕೋಬೇಕು ಅಂದರೆ ನಾವು ನಿರಂತರವಾಗಿ ಆದಾಯವನ್ನು ಪಡಿಬೇಕು ಅಂತಂದ್ರೆ ಇರ್ತಕ್ಕಂತಹ ಪುಟ್ಟ ಜಮೀನಿನಲ್ಲಿ ಹೆಚ್ಚು ಆದಾಯವನ್ನ ಪಡಿಬೇಕು ಅಂತಂದ್ರೆ ಬಹು ಅಂತಸ್ತು ಬೆಳೆ ಪದ್ಧತಿ ಹೆಚ್ಚು ಸೂಕ್ತ ಮತ್ತು ತುಂಬಾ ಅನಿವಾರ್ಯ. ಒಳ್ಳೆಯದು, ಇಲ್ಲಿ ತನಕ ಅನೇಕ ವಿಷಯಗಳನ್ನ ಹೇಳಿದ್ರಿ. ಬಹು ಅಂತಸ್ತು ಬೆಳೆಗಳು ನಮಗೆ ಬಹಳ ಸಹಕಾರಿ. ಪ್ರತಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಬಳಸಬೇಕಾದ್ರೆ ಇಂಥ ಪದ್ಧತಿ ಒಳ್ಳೆಯದು. ಅದರ ಜೊತೆಗೆ ಬಹು ಕೃಷಿ ಪದ್ಧತಿಯನ್ನು ಕೂಡ ರೈತರು ಮಾಡಲಿ, ಹೈನುಗಾರಿಕೆ ಅಥವಾ ಬೇರೆ ಬೇರೆ ಕೃಷಿ ಆಧಾರಿತ ಉಪಕಸುಬುಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಮತ್ತೆ ಮೌಲ್ಯವರ್ಧನೆಗೊಳಿಸಿ ಮಾರಾಟ ಮಾಡಿದರೆ ಇನ್ನೂ ಡಬಲ್ ಆಗುತ್ತೆ ಇನ್ಕಮ್ ಅಂತೇಳಿ ಹೇಳ್ತಾರೆ. ಹಾಗಾಗಿ ಆ ನಿಟ್ಟಿನೊಳಗೆ ರೈತರು ಆಲೋಚನೆ ಮಾಡಲಿ. ಡಾಕ್ಟರ್ ಶಿವಶಂಕರ ಮೂರ್ತಿ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಬಹುಮಹಡಿ ಬೆಳೆ ಪದ್ಧತಿಯ ಕುರಿತು ಶಿರಸಿಯ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಶಿವಶಂಕರ ಮೂರ್ತಿ ಎಂ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು HB ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:50 ಪ್ರಸಾರವಾಗಲಿರುವ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಜೇನು ಸಾಕಾಣಿಕೆ, ಹೆಜ್ಜೇನು ಕುಟುಂಬಗಳ ಸಂರಕ್ಷಣೆ

ಮೇಲಂದಾಳ.